ತಮ್ಗೆ ಗೊತ್ತಿದಂಗೆನೆ. ಈಗ ಮೊದಲು ತಟ್ಟೆಗಳಲ್ಲಿ ಮೇಯಿಸ್ತಿದ್ರು ಅಂತ ಹೇಳ್ತಿದ್ದ, ಈಗೇನಿಲ್ಲ. ಚಾಕಿ ಹುಳು ತಂದ ಒಂದು ಹಾಸಿಗೆ ಮೇಲೆ ಸ್ಟ್ಯಾಂಡ್ ತರ ಮಾಡ್ತೀವಿ ನಾವು. ಹಾಸಿಗೆ ಮೇಲೆ ಹಾಕ್ಬಿಟ್ಟಂದ್ರೆ, ಒಂದು ಬೆಡ್ಡಿನ ಮೇಲೆ ಹಾಕಿದ್ರೆ, ಕೊನೆಗೆ ನಾವು ಗೂಡು ಬಿಡ್ಸಕ್ಕಷ್ಟೇ ನಾವು ಉಪಯೋಗಿಸ್ತಿದ್ದೀವಿ. ನೇರವಾಗಿ ಬ್ರಾಂಚಸ್ಗಳು ಏನಂದ್ರೆ ಕೊಂಬೆಗಳನ್ನ ರೇಷ್ಮೆ ಹಾಕ್ಬಿಡ್ತೀವಿ. ಅವು ತಿನ್ಕೊಂಡು ತಿನ್ಕೊಂಡು ಜ್ವರಕ್ಕೆ ಹೋದಾಗ ಅದರ ಒಂದು ಏನೆಲ್ಲ ಕ್ರಮಗಳನ್ನ ಜರುಗಿಸ್ಬೇಕು ಮಾಡ್ಕೊಂಡು ಹೊರಟಾದ್ರೆ, ಕೊನೆಯಲ್ಲಿ ಗೂಡು ಹಣ್ಣಾದಾಗ ಹಣ್ಣಿಗೆ ಬಂದಿದೆ ಅಂತ ಅನಿಸ್ದಾಗ ನಾವೇನು ಮಾಡ್ತೀವಿ, ಚಂದ್ರಿಕೆಗಳು ಅದ್ರ ಮೇಲೆ ಹೊಚ್ಚಿಬಿಡ್ತೀವಿ. ಯಾವ ಒಂದು ಸ್ಟ್ಯಾಂಡ್ ಮೇಲೆ ಹೊಚ್ಚಿಬಿಡ್ತೀವಿ. ಮೊದಲು ಹಣ್ಣಾದ ಹುಳುಗಳನ್ನ ತೆಗೆದು ತೆಗೆದು ಚಂದ್ರಿಕೆಗೆ ಬಿಡಬೇಕಾಗಿತ್ತು. ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿದೆ, ಅದ್ರ ಮೇಲೆ ಬಿಟ್ಟು 5 ದಿನ ಆದ್ಮೇಲೆ ಗೂಡನ್ನ ಬಿಡಿಸ್ತೀವಿ. ಗೂಡು ಬಿಡಿಸುವಂತಹ ಮಿಷಿನು ಕೂಡ ಬಂದಿದೆ. ಅಲ್ಲಿಗೆ ಸುಮಾರು 40-50% ಕಾರ್ಮಿಕರ ಒಂದು ಉಳಿತಾಯ ಆಗ್ತಾ ಇದೆ. ಖಂಡಿತವಾಗಿ ಇದು ಮಾಡ್ಬೋದು. ಈ ಒಂದು ಹಳೆಯ ಪದ್ಧತಿಯ ಒಂದು ತಲೆಯಲ್ಲಿ ಇಟ್ಕೊಂಡು ನಮ್ಮ ರೇಷ್ಮೆ ಕೃಷಿ ಮಾಡೋಕ್ಕಾಗಲ್ಲ, ಅಲ್ಲೇ ಇರಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ರೇಷ್ಮೆ ಕೃಷಿಗೆ ಯಾರು ಆಸಕ್ತಿ ಇಲ್ಲ. ಒಂದು ಎರಡನೇ ಪಾಯಿಂಟ್ ಬಂದು, ಇಲ್ಲಿ ನಾವು ರೇಷ್ಮೆ ಕೃಷಿ ಮಾಡಿ ಗೂಡನ್ನ ತೆಗೆದ್ರು ಕೂಡ ಮಾರ್ಕೆಟಿನ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಎಷ್ಟೇ ಬೀದರಲ್ಲಿ ಮಾಡಿದ್ರು ಕೂಡ, ಗುಲ್ಬರ್ಗದಲ್ಲಿ ರೇಷ್ಮೆ ಕೃಷಿ ಮಾಡಿದ್ರು ಕೂಡ, ರೇಷ್ಮೆ ಗೂಡು ಈಗಲೂ ಕೂಡ ರಾಮನಗರಕ್ಕೆ ಹೋಗ್ಬೇಕು ಗೂಡು, ಶಿಡ್ಲಘಟ್ಟಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಅದನ್ನು ಯೋಚನೆ ಮಾಡ್ತಾರೆ ಸಣ್ಣ ರೈತರುಗಳು. 1 ಎಕರೆ ಮಾಡ್ಕೊಂಡ್ರೆ ಹೆಂಗಪ್ಪ ತಗೊಂಡು ಹೋಗೋದು, ಅಲ್ಲಿ ಹೆಂಗ್ ಹೋಗಿ ಮಾರೋದು, ಅಲ್ಲಿ ಹೆಂಗಿದೆ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದೊಂದು ಅದೊಂದು ಇದೆ. ಎಲ್ಲಾ ಮಾರ್ಕೆಟ್ಗಳಲ್ಲೂ ಗೌರ್ಮೆಂಟ್ ಮಾರ್ಕೆಟ್ ಇರೋದ್ರಿಂದ ಉತ್ತಮವಾದ ಇದೆ. ಈ ಮಾರ್ಕೆಟ್ ಮಾಡಿದರೆ ಉತ್ತಮವಾದ ಬೆಲೆ ಸಿಕ್ತಾಗ ತಕ್ಷಣವೇ ದುಡ್ಡು ಕೊಟ್ಟು ಅದು ಉತ್ತರ ಕರ್ನಾಟಕ ಬರ್ತದೆ, ಬೇಗ ಅದನ್ನ ಕಾಳಜಿ ತಾಂತಾರೆ. ಮೊನ್ನೆ ತಾವ್ ಬಂದಾಗೇನೆ, ಸಿರುಗುಪ್ಪ ಏರಿಯಾದಲ್ಲಿ ನಾವು ರೇಷ್ಮೆನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಈರಪ್ಪಯ್ಯ ಅಜ್ಜ ಅಂತ ಒಬ್ರು ಇದ್ದಾರೆ, ಅವ್ರು ಸಿರಿಧಾನ್ಯ ಪ್ರಗತಿಪರ ರೈತರು. ಅವ್ರ ಕೈಲಿ ಬೆಳೆಸಿದೀವಿ. ಈಗ ಭತ್ತದ ಒಂದು ಗದ್ದೆಲ್ಲೂ ಕೂಡ ರೇಷ್ಮೆ ಕೃಷಿ ಮಾಡಬಹುದು ಅನ್ನೋ ಒಂದು ಸಂಶೋಧನೆ ಮಾಡಿ ಹೋದ ತಿಂಗಳಲ್ಲಿ ಸುಮಾರು 25-30 ಕೆಜಿ, ಅದು ಬೇಸಿಗೆ ಇದ್ರೂ ಕೂಡ ತೆಗೆದಿದ್ದೀವಿ. ಮಾರ್ಕೆಟ್ ಅಲ್ಲಿ ಹೋಗಿ ಮಾರ್ಕೊಂಬಂದಿದ್ದಾರೆ, 300 ರೂಪಾಯಿನ ಮಾರಿದ್ದಾರೆ. ಈ ಸಲ ಈಗ 2ನೇ ಬೆಳೆಯನ್ನು ಪ್ರಾರಂಭ ಮಾಡಿದೀವಿ. ಆಗಲ್ಲ ಅಂತ ಹೇಳಿದ್ರು, ಆದ್ರೂ ಮಾಡಿದೀವಿ, ಯಾಕಂದ್ರೆ ಅದು ಮಣ್ಣನ್ನ ಕಲುಷಿತ ಆಗಿರ್ತದೆ ಅಂತ. ಆದ್ರೂ ಪ್ರಯತ್ನ ಮಾಡಿದೀವಿ. ವಿಶೇಷತೆ ಏನಪ್ಪಾ ಅಂದ್ರೆ, ಅವ್ರು ಯಾಕೆ ಹಂಗ್ ಮಾಡಿದ್ರೆ, ಆ ಒಂದು ಭಾಗದಲ್ಲಿ ಸುತ್ತಲೂ ನಮ್ದು ಗದ್ದೆ ಇದೆ, ಮಧ್ಯದ ಮಾತ್ರ ಸಿರಿಧಾನ್ಯ ಬೆಳೀತಾ ಇದ್ರು. ಅವ್ರು ಯಾವುದೇ ತರಹದ ಕೆಮಿಕಲ್ ಉಪಯೋಗಿಸಿದಂತಹ ಬೆಳೆನ, ಮೆಣಸಿನ ಗಿಡ ಇರ್ಬೋದು, ಕಾಟನ್ ಆಗಿರಲಿ, ಬೆಳೀತಿರ್ಲಿಲ್ಲ. ಅಂತ ಬೆಳೆ ಅಂತ ಒಂದು ವಾತಾವರಣಕ್ಕೂ ಕೂಡ ಹೊಂದ್ಕೊಂಡು ಹೋಗಿ ಹಿಂಗೆ ನಾವು ಆಲ್ರೆಡಿ ಸಂಶೋಧನೆ ಮಾಡಿ ಬೆಳೀತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಬೆಳೆನೂ ಕೂಡ ಸಕ್ಸಸ್ ಆಯ್ತಂದ್ರೆ, ಖಂಡಿತವಾಗೂ ಸಿರುಗುಪ್ಪಯ್ಯರ ಏನು ಪ್ಯಾಡಿ ಫೀಲ್ಡ್ ಇದೆಯಲ್ಲ, ಎಲ್ಲನೂ ಕೂಡ ರೇಷ್ಮೆ ಕೃಷಿ ಆಗೋ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಡಾಕ್ಟರ್, ಇಷ್ಟೆಲ್ಲ ಅತಿ ಕಡಿಮೆ ಅಲ್ಪಾವಧಿಯ ಬೆಳೆ, ಮತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆಯಿಂದ ವಿಶೇಷವಾಗಿ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹಧನ ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳು ಕೂಡ ನಮ್ಮ ರೈತ ಬಾಂಧವರ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ಶಿಕ್ಷಣವನ್ನು ಮುಗಿಸಿ ದುಡಿಲಿಕ್ಕೆ ಮುಂದೇನು ಅಂತೇಳಿ ಯೋಚನೆ ಮಾಡುವಂತ ಅನೇಕ ವಿದ್ಯಾರ್ಥಿನಿಯರು, ಯುವಕ ಯುವತಿಯರು ಈ ರೇಷ್ಮೆ ಬೆಳೆಯನ್ನು ಬೆಳಿಬೇಕು, ಅಲ್ಪಾವಧಿ ಬೆಳೆ ಜೊತೆಗೆ ನಮಗೆ ಅನುಕೂಲವಾದ ರೀತಿಯಲ್ಲಿ ಬೆಳೆಯನ್ನು ಬೆಳಿಬಹುದು ಅಂತೇಳಿ ಎಷ್ಟೋ ಜನ ಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಬೆಳಿಬೇಕು ಅಂತೇಳಿ ಬರುವಂತ ಯುವಕ ಯುವತಿಯರಿಗೆ ಅಥವಾ ಹೊಸದಾಗಿ ಈ ಬೆಳೆಯನ್ನು ಬೆಳೆಯುವಂತ ರೈತರಿಗೆ ಇಲಾಖೆಯಿಂದ ಮತ್ತು ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಖಂಡಿತವಾಗ್ಲೂ, ಇದರ ಮಾಹಿತಿ ಅಂದ್ರೆ, ನಾವು ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ ಒಳಪಟ್ಟಿರೋದ್ರಿಂದ ಕೃಷಿ ರೇಷ್ಮೆ ಇಲಾಖೆಯಲ್ಲಿ ಕೊಡುವಂತಹ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ನಮಗೆ ರೇಷ್ಮೆ ಕೃಷಿ ಹಿಪ್ಪು ನೇರಳೆ ಏನಾದ್ರೆ ರೇಷ್ಮೆ ಸೊಪ್ಪು ಒದಗಿಸ್ಬೇಕು, ಅದಕ್ಕೆ ಕಡ್ಡಿ ನಾಟಿ ಮಾಡೋದ್ರಿಂದ ಹಿಡಿದು ರೇಷ್ಮೆ ಇಲಾಖೆ ಅನುದಾನ ಇದೆ. ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡೋಕ್ಕೂ ಕೂಡ ಅನುದಾನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ರೇಷ್ಮೆ ಬೆಳೆ ಬೆಳೆದ ಮೇಲೆ ಆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅಂತಲೂ ಕೂಡ ಬೇಕಾಗ್ತದೆ. ಇದರೊಳಗೆ 2 ಪದ್ಧತಿ ಇರ್ತವೆ, ಬೇಸಾಯ ಕ್ರಮ ಒಂದಿರ್ತದೆ, ರೇಷ್ಮೆ ಹುಳು ಸಾಕಾಣಿಕೆ ಇರ್ತದೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆಗೂ ಕೂಡ RCCಗೆ ಅಂತೆ ಟೆಂಪ್ರವರಿ ಸೆಡ್ಗೆ ಅಂತಲೂ ಕೂಡ ಒಂದು ಅನುದಾನ ಇದೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳು, ರೇಷ್ಮೆ ಹುಳು ಸಾಕಾಣಿಕೆ ಸ್ಟ್ಯಾಂಡ್ ಇರ್ಬೋದು, ಅದಕ್ಕೆ ಬೇಕಾದ ಥ್ರೆಡ್ ಇರ್ಬೋದು, ಉಷ್ಣತಾ ಮಾಪಕ ಇರ್ಬೋದು, ಅವೆಲ್ಲ ಸಲಕರಣೆಗಳನ್ನು ಕೂಡ ಸಬ್ಸಿಡಿ ರೀತಿಯಲ್ಲಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ರೇಷ್ಮೆ ಇಲಾಖೆಗೆ ಹೋಗಿ ಹೆಚ್ಚಿನ ಮಾಹಿತಿನೂ ಕೂಡ ಪಡ್ಕೊಳ್ಬಹುದು ಅಂತ ಈ ಮೂಲಕ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಡಾಕ್ಟ್ರೆ, ನಮ್ಮ ರೈತ ಬಂಧುವರು ಇಷ್ಟೆಲ್ಲ ಮಾಹಿತಿಗಳನ್ನ ಕೇಳಿ ಆದಾಗ್ಯೂ ಕೂಡ ಇನ್ನಷ್ಟು ಈ ರೇಷ್ಮೆ ಬೆಳೆಗೆ ಇರುವಂತಹ ತೊಂದರೆಗಳು ಮತ್ತು ಈ ರೇಷ್ಮೆ ಬೆಳೆಯನ್ನು ಬಾಧಿಸುವಂತ ರೇಷ್ಮೆ ಹುಳುಗಳಿಗೆ ತಗಲುವಂತ ಯಾವ್ದಾದ್ರು ತೊಂದರೆ ಬಂದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ಖಂಡಿತವಾಗ್ಲೂ ಸರ್, ಉತ್ತಮವಾದ ಒಂದು ಪ್ರಶ್ನೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾವು 27 ಬೇಸಾಯ ಕ್ರಮ ಆದ್ಮೇಲೂ ಕೂಡ ಸಾಮಾನ್ಯವಾಗಿ ನಾನು ಮೊದಲೇ ಹೇಳ್ದಂಗೆ ಈ ಭಾಗಕ್ಕೆ ಸೂಕ್ತವಾದ V1 ಮಲ್ಬರಿ ರೇಷ್ಮೆ ತಳಿ ಒಂದು, G2 ಒಂದು ರೇಷ್ಮೆ ತಳಿ ಇದೆ, ಮತ್ತೆ ಚಾಕಿ ಹುಳುಗಿಗೆ ಸೂಕ್ತವಾದಂತಹ S36 ಅಂತ ಒಂದು ತಳಿ ಇದೆ. ಆದಾಗಿನೂ

ಹಾಗೇನೆ ಇವತ್ತು ಅದೆಷ್ಟೋ ಗ್ರಾಮೀಣ ವಿಭಾಗದಲ್ಲಿ ಯುವಕ ಯುವತಿಯರು ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ನೌಕರಿನ ಅಥವಾ ಬೇರೆ ಯಾವುದೋ ಉನ್ನತ ಹುದ್ದೆಗಳನ್ನು ಅರಸಿ ಇವತ್ತು ಕೆಲಸ ಸಿಗದೆ ಇರುವಂಥ ಪರಿಸ್ಥಿತಿಯತ್ತ ನಿರ್ಮಾಣವಾಗಿದೆ. ಅಂದರೆ ನಿರುದ್ಯೋಗಿಗಳಾಗಿ ಇವತ್ತು ಕಾಲ ಕಳೀತಾ ಇರುವಂಥವ್ರು, ಮತ್ತೆ ಶಿಕ್ಷಣ ಇದ್ರೆ ಏನಾಯ್ತು ಅದ್ರ ಜೊತೆಗೆ ವ್ಯವಸಾಯವನ್ನು ಕೂಡ ಮಾಡಬೇಕು ಮತ್ತು ಈ ರೇಷ್ಮೆ ಬೆಳೆಯನ್ನು ಬೆಳೆಯುವಂತ ಒಂದು ಮನಸ್ಸು ಮಾಡುವಂತ ಯುವಕ ಯುವತಿಯರಿಗೆ ಅಥವಾ ಬೆಳೆಗಾರರಿಗೆ ಏನು ಅರಿಯದಂತವ್ರಿಗೆ ತಾವು ಯಾವ ರೀತಿಯಾಗಿ ಅವರನ್ನ ಈ ಒಂದು ಕೃಷಿಗೆ ಅಣಿಗೊಳಿಸಲಿಕ್ಕೆ ತಮ್ಮ ಪ್ರೇರಣಾ ನುಡಿಗಳು? ಖಂಡಿತವಾಗ್ಲು ನಮ್ಮ ಯುವಕರಿಗೆ ಹೇಳಬೇಕಾದಂತ ವಿಚಾರನೆ, ಇದಕ್ಕಿಂತ ಮುಂಚಿತವಾಗಿ ಈ ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಕ್ಕ ಒಂದು ರಾಮಸಾಗರ ಅಂತ ಇದೆ, ಆ ಒಂದು ಹಳ್ಳಿಗೆ ಹೋದ್ರೆ ಬಹುಶಃ ನಮಗೆ ಕೋಲಾರದಲ್ಲಿ ನೋಡುವಷ್ಟು ಸಂತೋಷ ಆಗ್ತದೆ. ಪ್ರತಿ ಆ ಹಳ್ಳಿ ಫುಲ್ಲು ಆ ಏರಿಯಾನೆಲ್ಲ ರೇಷ್ಮೆ ಕೃಷಿ ಮಾಡುವಂತಹ ರೈತರುಗಳೇ, ಜೊತೆಗೆ ಯುವಕ ಯುವತಿಯರು ಮತ್ತೆ ನಿರುದ್ಯೋಗಿಗಳು ಪದವೀಧರರಾಗಿ ಯಾಕೆ ಮಾಡಬಾರ್ದು ಅನ್ನೋದು ಖಂಡಿತವಾಗ್ಲು ಇದಕ್ಕೊಂದು ಎಕ್ಸಾಂಪಲ್. ರಾಮಸಾಗರದಲ್ಲಿ ಒಬ್ಬ ಶ್ರೀನಿವಾಸ್ ಅಂತ ಇದ್ದಾರೆ, ಅವರು ಮೆಕ್ಯಾನಿಕಲ್ ಇಂಜಿನಿಯರು, ಅವ್ರು ಕೊಡುವಂತಹ 40,000 ನನಗೆ ಬೇಡ ಅಂತ ಬಂದು 5 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 2 ಬೆಳೆ ಬರಂಗ್ ಮಾಡ್ಕೊತಾ ಇದ್ದಾರೆ, 2 ಬ್ಯಾಚ್ ಮಾಡಿಕೊಂಡು ಪ್ರತಿ ತಿಂಗಳು 1 ಬ್ಯಾಚ್ ಹೋಗಿ ಸುಮಾರು 80-100 ಲಕ್ಷದವರೆಗೂ ಒಂದು ರೇಷ್ಮೆ ಗೂಡು ತತ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ನಮ್ಮಲ್ಲಿ ಮಾಡೋದಕ್ಕೆ ಉದ್ಯೋಗ ಇಲ್ಲ, ನಮ್ಮ ಕೈಲಿ ನಮಗೆ ಬಂಡವಾಳ ಇಲ್ಲ ಅನ್ನೋದಕ್ಕಿಂತ ಎಲ್ಲ ಥರದ ಸವಲತ್ತು ಗೌರ್ಮೆಂಟ್ ಅವ್ರು ಕೊಡ್ತಾ ಇದ್ದಾರೆ. ಏನಿಲ್ಲ, ಇದಕ್ಕೆ ನೀವು ಮನ್ಸು ಮಾಡಿದ್ರೆ ಸಾಕು, ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆ ಹೊರಗಡೆ ತೆಗಿಬೋದು. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ರೇಷ್ಮೆ ಕೃಷಿ ಮಾಡ್ತೀವಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ನಿಮ್ಗೆ ಎಷ್ಟು ನನ್ನ ಕಡೆಯಿಂದ ನಮ್ಗೇನು ನಿಮಗೆ ತಾಂತ್ರಿಕವಾಗಿ ನಿಮಗೆ ಸಪೋರ್ಟ್ ಬೇಕು ನಾನು ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಬಳ್ಳಾರಿ ಜಿಲ್ಲೆಯ ಅನಂತಪುರಂ ರೋಡಲ್ಲಿರುವಂತಹ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ನನ್ನ ಒಂದು ದೂರವಾಣಿ ಸಂಖ್ಯೆ 9468096327, ಕನ್ನಡದಲ್ಲಿ 9489686327. ಇದಕ್ಕೆ ಯಾವಾಗ ಬೇಕಾದ್ರೂ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ಥರದ ಮಾಹಿತಿ ಕೊಡ್ತೀನಿ. ನಮ್ಮ ಮುಖ್ಯ ಉದ್ದೇಶ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕವಾಗಿ ಮುಂದೆ ಬರುವುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮಗೆ ಈ ಮುಖಾಂತರ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಯುವಕರು ಈ ರೇಷ್ಮೆ ಕೃಷಿ ಮಾಡಿ ಆರ್ಥಿಕವಾಗಿ ಲಾಭ ತಗೊಳ್ಳಿ. ನೀವು ರೇಷ್ಮೆ ಕೃಷಿ ಮಾಡಿದ್ರೆ ನೀವೇನು PUC ಲೆಕ್ಚರ್ಗಾಗಿರ್ಬೋದು, ಹೈಸ್ಕೂಲ್ ಟೀಚರ್ಗೆ ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ನೀವು ಸಂಪಾದನೆ ಮಾಡ್ಬೋದು ಅಂತ ಈ ಮುಖಾಂತರ ತಮಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೀನಿ. ಡಾಕ್ಟರ್, ಇವರಿಗೆ ಸಾಕಷ್ಟು ನಮ್ಮ ಬಳ್ಳಾರಿ ಕೊಪ್ಪಳ ಹಾಗೂ ವಿಶೇಷವಾಗಿ ಈ ಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೇಷ್ಮೆ ಬೆಳೆಯ ಬೆಳೀಲಿಕ್ಕೆ ಇಲ್ಲಿನ ಮಣ್ಣಿನ ರಚನೆ ಹವಗುಣ ಹಾಗೂ ಇಲ್ಲಿನ ರೈತ ಬಾಂಧವರ ಆಸಕ್ತಿ ಅದೆಲ್ಲದಕ್ಕೂ ಮಿಗಿಲಾಗಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಈ ಅಲ್ಪಾವಧಿ ಬೆಳೆಯಾಗಿರುವಂತಹ ಈ ರೇಷ್ಮೆ ಬೆಳೆಯನ್ನು ಬೆಳೆದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವುದರ ಜೊತೆಗೆ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಂಸ್ಥೆ ಇಲಾಖೆಯ ವತಿಯಿಂದ ಮತ್ತು ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯದಿಂದ ಹಾಗೂ ತಮ್ಮಗಳ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ಮಾಹಿತಿಯನ್ನು ಕೇಳಿ ಅವರ ಮಕ್ಕಳು ಮತ್ತು ಅವರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ರೈತ ಬಾಂಧವರು ಈ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕೆ ಮನಸ್ಸು ಮಾಡಿದಲ್ಲಿ ಅಂತವ್ರು ಕೂಡ ಮಾಹಿತಿಯನ್ನು ತಲುಪಿಸಲಿ ಅನ್ನುವಂಥ ಆಶಯದಿಂದ ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೆ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾ ರೇಷ್ಮೆ ಬೆಳೆಯ ಸ್ಥಿತಿಗತಿಗಳು ಕುರಿತು ಡಾ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಬಿ ಪ್ರಸಾದ್. ರೈತ ಮಿತ್ರರೇ, ಬನ್ನಿ ಇದೀಗ ಹವಾಮಾನ ವರದಿ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ದುತ್ತರಿ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಹವಾಮಾನದ ಪರಿಸ್ಥಿತಿ, ಕಳೆದ ವಾರದಲ್ಲಿ ಯಾವ ತರ ಒಂದು ನಮ್ಗೆ ಹವಾಮಾನದ ಸ್ಥಿತಿಗತಿ ಇತ್ತು, ಆಮೇಲೆ ಮುಂದಿನ ಒಂದು ನಮಗೆ ಲಭ್ಯವಿರುವ ಒಂದು ಮಳೆ ಮುನ್ಸೂಚನೆ ಬಗ್ಗೆ, ಮತ್ತೆ ಆ ಮಳೆ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಸಲಹೆಗಳಲ್ಲಿ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಕಳೆದ ವಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಮುಂಗಾರಿನ ಹಂಗಾಮ ನಮಗೆ ಭಾರಿ ಜೋರನೆ ಬರ್ತಾ ಇದೆ, ತುಂಬಾ ಕಡೆ ತುಂಬಾ ಉತ್ತಮವಾದ ಒಂದು ಮಳೆ ಬರ್ತಾ ಇದೆ. ಸೊ ಆದ್ದರಿಂದ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತಮ್ಮ ಹೊಲಗಳಲ್ಲಿ ಯಾವುದೇ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಒಂದನೇದಾಗಿ, ಯಾಕಂದ್ರೆ ನೀರು ಈಗ ಸುಮಾರು 25-30 ದಿವಸದ ಒಂದು ಬೆಳೆ ಆಗಿದ್ದರಿಂದ ನೀರು ನಿಂತ ಮೇಲೆ ನಮಗೆ ಕೊಳೆ ರೋಗ ಮತ್ತು ಇನ್ನಿತರ ರೋಗಗಳು, ಆಮೇಲೆ ಬೆಳೆ ಅನಾನುಕೂಲದ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಏನ್ ಮಾಡ್ಬೇಕು, ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಅದರ ನಂತರ ಇನ್ನೇನಪ್ಪಾ ಅಂತಂದ್ರೆ ಸ್ವಲ್ಪ ವರ್ಕ್ ಕೊಟ್ರೆ, ಅಂದ್ರೆ ಮಳೆ ಒಂದ್ ದಿವಸ ಎರಡು ದಿವಸ ಗ್ಯಾಪ್ ಕೊಟ್ಟಮೇಲೆ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಸುಮಾರು 25-30 ದಿವಸದ ಬೆಳೆಗಳಲ್ಲಿ. ಆಮೇಲೆ ಅಂತರ ಬೇಸಾಯ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ನಮ್ಮ ಕೆಲವೊಂದು ಬೆಳೆಯಲ್ಲಿ ಕಳೆನಾಶಕಗಳು ಸಹ ಲಭ್ಯವಿದಾವೆ. ಅವು ನಮ್ಗೆ ಈಗ ತೊಗರಿಯಲ್ಲಿ ಏನಿದೆ, ಇಮಿಜೆಟಪೈರ್ ಅಂತಿದೆ 10 SL ಅನ್ನ, ಅದು ನಾವು 200-300 ಲೀಟರ್ ನೀರಿನಲ್ಲಿ ಕರಗಿಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಅದೇ ರೀತಿ ನಾವು ಜಿಂಕ್ ಸಲ್ಫೇಟ್ ಅನ್ನ ಹಾಕ್ತೇವೆ, ಸುಮಾರು 6 kg ಒಂದ್ ಎಕರೆಗೆ ಹಾಕ್ಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಬೆಳೆಯಲ್ಲಿ ದಟ್ಟವಾಗಿ ಅಂದ್ರೆ ತುಂಬಾ ಅಡುವಾಗಿ ಬೆಳೆದಿರುವ ಬೆಳೆಗಳಲ್ಲಿ ಏನ್ ಮಾಡ್ಬೇಕು, ನಾವು ಕೆಲವೊಂದು ಬೆಳೆಯನ್ನ ಕಿತ್ ಹಾಕ್ಬೇಕಾಗತ್ತೆ. ಸರಿಯಾದ ಪ್ರಮಾಣದಲ್ಲಿ ಒಂದೇ ಸಸಿ ಇರುವ ಹಾಗೆ ನೋಡಿಕೊಂಡು ಉತ್ತಮವಾದ ಒಂದು ಪಾಪ್ಯುಲೇಷನ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ಹತ್ತಿಯಲ್ಲಿ ನಾವು ಸುಮಾರು 20-30 ದಿನದ ಬೆಳೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಾವು 300 ml ಪ್ರತಿಯೋ ಬ್ಯಾಕ್ ಸೋಡಿಯಂ ಅಂತ ಹೇಳ್ತೀವಿ, 10 EC ಇದನ್ನ ನಾವು ಸಹ ನಾವು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ಕ್ವಿಜಲೋ ಪಾಪ್ ಇಥೈಲ್ ಅಂತ ಇದೆ, ಇದನ್ನು ಸಹ ನಾವು ಸಿಂಪರಣೆ ಮಾಡಿ ಈ ಕಳೆಗಳ ಹತೋಟಿಯನ್ನ ನಾವು ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಕಳೆ ಅಷ್ಟೊಂದು ಜಾಸ್ತಿ ಇರ್ಲಿಲ್ಲ, ತಮಗೆ ಜಾಸ್ತಿ ವರ್ಕ್ ಕೊಟ್ಟು ಮಳೆ ನಿಂತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಅಂತರ ಬೇಸಾಯ ಅಥವಾ ಕೈಯಿಂದ ಸಹ ನಾವು ಕಳೆಗಳನ್ನ ತೆಗಿಬೇಕಾಗತ್ತೆ. ಹಾಗೇನೆ ಈಗ ನಾವು ಹೆಸರಿನಲ್ಲಿ ಏನಾಗುತ್ತೆ, ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ಜಿಟಿ ಜಿಟಿ ಮಳೆ ಬರುವುದರಿಂದ ಏನಾಗುತ್ತೆ, ಬೂದಿ ರೋಗ ಬರುವ ಸಾಧ್ಯತೆ ಇರುತ್ತೆ ಜಾಸ್ತಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, 1 ml ಹೆಕ್ಸಾಕೋನಾಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಎಲೆ ತಿನ್ನುವ ಕೀಟಗಳ ಹಾವಳಿ ಸಹ ಇವಾಗ ಯಥೇಚ್ಛವಾಗಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡಕಪ್ಪ ಅಂತಂದ್ರೆ 1.7 ml ಡೈಮಿಥೈಟ್ 30 EC ಅಂತ ಹೇಳ್ತೀವಿ, ಅಥವಾ 1 ml ಮೊನೋಕ್ರೋಟೋಫಾಸ್ 36 SL ಒಂದು ರೂಪದಲ್ಲಿ ಸಿಗ್ತೈತೆ, ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಶೇಂಗಾದಲ್ಲಿ ನಮ್ಗೆ ಬೀಜ ಮತ್ತು ಕಾಂಡ ಕೊಳೆ ರೋಗ ಬರುವ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ಏನ್ ಮಾಡ್ಬೇಕು, ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಆಮೇಲೆ ಮಣ್ಣಿನಲ್ಲಿ ನಾವೇನ್ ಮಾಡ್ಬೇಕು, ಟ್ರೈಕೋಡರ್ಮ ಇತ್ತು ಒಂದು ಸಾವಯವ ಗೊಬ್ಬರನ ಹಾಕ್ಬೇಕಾಗತ್ತೆ, ಅದನ್ನ ಸಿಂಪಡಿಸ್ಬೇಕು. ಆಮೇಲೆ ಈಗ ಬಿತ್ತನೆಗೆ ಮುಂಚೆ ಯಾರಾದ್ರೂ ಇನ್ನೂ ಬಿತ್ತೋರಿತ್ತಂದ್ರೆ ನಾವು ಬೀಜೋಪಚಾರ ಮಾಡಿ ಅದು ಕ್ಯಾಪ್ಟನ್ ಅಥವಾ ಥೈರಾಮ್ಲಿಂದ ಬೀಜೋಪಚಾರ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ 4 g ಟ್ರೈಕೋಡರ್ಮದಿಂದ ಸಹ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಾಗತ್ತೆ. ಈಗ ಮೆಕ್ಕೆಜೋಳದಲ್ಲಿ 80/2.4 to 2.4 ಸೋಡಿಯಂ ಲವಣ ಅಂತ ಹೇಳ್ತೀವಿ, ಅದನ್ನ ನಾವು 0.8 kg ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಒಂದು ತಿಂಗಳ ನಂತರ ಬರುವ ಒಂದು ಕಳೆಗಳ ಹತೋಟಿಯನ್ನು ನಾವು ಸಂಪೂರ್ಣವಾಗಿ ಮಾಡಬಹುದು. ಅದೇ ರೀತಿ ಈಗ ಸೂರ್ಯಕಾಂತಿ ನಾವೇನ್ ಮಾಡ್ಬೇಕು, ಸೂರ್ಯಕಾಂತಿಯಲ್ಲಿ ರಸಗೊಬ್ಬರಗಳನ್ನ ಹಾಕ್ತೀವಲ್ಲ ಅದರ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕಾಗತ್ತೆ. ಆಮೇಲೆ ಈಗ ನಂದಣ ರೋಗ ಬರುವ ಒಂದು ಸಾಧ್ಯತೆ ಇರುವುದರಿಂದ ನಮ್ಗೆ RSFH 1887 ತಳಿಯನ್ನು ಸಹ ನಾವು ಬಿತ್ತನೆ ಮಾಡ್ಬೋದು. ಆಮೇಲೆ ಬಿತ್ತುವಕ್ಕಿಂತ ಮುಂಚೆ ನಾವು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ರೋಪಿಡ್ ಅನ್ನ ಸಿಂಪರಣೆ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಮ್ಗೆ ಅದರಲ್ಲಿಂದ ಬರುವ ಒಂದು ರೋಗವನ್ನ ಸಹ ಕೀಟಗಳ ಹಾವಳಿಯನ್ನ ತಡೆಗಟ್ಟಬಹುದು. ಆಮೇಲೆ ಈ ಒಂದು ಕಂಟಿನ್ಯೂಸ್ ಮಳೆಯನ್ನು ಬರ್ತಾ ಇದೆ ಅಲ್ಲ, ಆಮೇಲೆ ಮೋಡ ಕವಿದ ವಾತಾವರಣ ಈ ತರ ಇರುವುದರಿಂದ ಭತ್ತದಲ್ಲಿ ಆನೆ ಕೊಂಬತ್ತು ಕಣೆ ನೋಣ ಒಂದ್ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು 2.5 ml ಕಾರ್ಬೋಸ್ಪ್ಯಾನ್ 25 EC ಅಂತ ಹೇಳ್ತೀವಿ, ಇಲ್ಲ 1 ml ಪಿಪ್ರೋನಿಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಆನೆ ಕೊಂಬು ಅಥವಾ ಕಣೆ ನೋಣೆಯನ್ನು ಹತೋಟಿ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಕಾರ್ಬೋಫ್ಯೂರಾನ್ ಅಂತ ಸಿಗುತ್ತೆ, ಅದು 10 kg 3G ರೂಪದಲ್ಲಿ ಸಿಗುತ್ತೆ, ಅದು ಒಂದ್ ಎಕರೆಗೆ ನಾವು ಬಳಸ್ಬೇಕು. ಆಮೇಲೆ ಈಗ ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ತಂಪಾದ ಗಾಳಿ ತರ ಒಂದು ಮಳೆಗಾಲದಲ್ಲಿ ನಮ್ಗೇನಾಗುತ್ತೆ, ಸರ್ವೇ ಸಾಮಾನ್ಯವಾಗಿ ಜಾನುವಾರುಗಳಿಗೆ ರೋಗಗಳು ಬರುವ ಸಾಧ್ಯತೆ ಇರುತ್ತೆ, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ತಾವು ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕಾಗತ್ತೆ. ಆಮೇಲೆ ದನಕರುಗಳನ್ನ ಈ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಆ ಮಳೆಯಲ್ಲಿ ನೆನೆಯದಂತೆ ನೋಡ್ಕೊಳ್ಬೇಕಾಗತ್ತೆ. ಹಾಗೇನೆ ಈಗ ನಾವು ಟೊಮೆಟೋದಲ್ಲಿ ಜುಲೈ 15-15 ನಮಗೆ ಒಂದು ಉತ್ತಮವಾದ ಸಮಯ ಇದು ನಾವು ನಾಟಿ ಮಾಡಲು. ಉತ್ತಮವಾದ ತಳಿಗಳಪ್ಪ ಅಂತಂದ್ರೆ ಅತ್ತ ಅಭೇದಿ ಅಂತ ಈ ತರ ಒಂದು ಸ್ಥಳ ಸಿಗ್ತೈತಿ. ಸೊ ಇದನ್ನ ತಾವು ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು. ಮುಂದಿನ ಒಂದು ವಾರದಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಒಂದು ಒಳ್ಳೆ ಮಳೆ ಆಗುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ತಾವು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಹೊಲಗಳಲ್ಲಿ ಯಾವುದೇ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಆಮೇಲೆ 25-30 ದಿವಸದ ಸರ್ವಸಾಮಾನ್ಯ ಬೆಳೆ ಆಗಿದೆ ಎಲ್ಲ ಕಡೆ. ಸೊ ತಾವು ಎಡೆ ಕುಂಟೆಗಳನ್ನು ಹೊಡೆದು ಬೆಳೆ ನಿಯಂತ್ರಣವನ್ನ ಸಹ ಮಾಡ್ಕೋಬಹುದು.